ಎಂಬ ಒಂದು ಜಂತುಹುಳು ಮತ್ತು ಹೆಟಿರೋ ರ್ಯಾಬೆಟಿಸ್ ಎಂಬ ಜಂತುಹುಳು ನಾವೇನು ಮಾಡ್ತೋ ಅಂತಂದರೆ ಇದನ್ನು ಮಣ್ಣಿಗೆ ಸೇರಿಸ್ತೋ. ಈ ಜಂತುಹುಳು ಒಂದು ವಿಶೇಷತೆ ಏನಪ್ಪ ಅಂತಂದರೆ ಜಂತುಹುಳುವಿನ ದೇಹದಲ್ಲಿ ಬ್ಯಾಕ್ಟೀರಿಯಾ ಯಾವಾಗಲೂ ಇಟ್ಕೊಂಡಿರ್ತದೆ. ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ಜಂತುಹುಳು ಎಲ್ಲೂ ಹೋಗುತ್ತೆ ಅಲ್ಲಿ ತನ್ನ ಬಾಯಿಂದ ಬ್ಯಾಕ್ಟೀರಿಯಾನ ಬಿಟ್ಬಿಡುತ್ತೆ. ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ಈ ಒಂದು ಈಗ ಉದಾಹರಣೆ ಗೊಂಡೆ ಒಳಗೆ ಜಂತುಹುಳು ಅದು ಚುಚ್ಚಿ ಒಳಗಡೆ ಹೋಯ್ತು ಅಂದ್ಕೊಳ್ಳಿ, ಆ ಜಂತುಹುಳು ಏನು ಮಾಡುತ್ತೆ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡ್ತು. ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಆ ಒಂದು ಗೊಂಡೆ ಹುಳು ದೇಹವನ್ನೆಲ್ಲನೂ ತಿಂದು ನಾಶ ಮಾಡಿ ಒಂದು ರೀತಿಯ ಒಂದು ರಸವನ್ನು ಮಾಡಿ ಆ ರಸವನ್ನು ಹೀರ್ಕೊಳ್ಳಿಕ್ಕೆ ಜಂತುಹುಳಿಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಈ ರೀತಿ ಅನುಕೂಲ ಕೂಡ ಪಡ್ಕೊಳ್ಳಾಗಿದೆ. ಅದು ಏನಪ್ಪ ಅಂತಂದರೆ ಇದು ನಾವು ಎಷ್ಟು ಆಳದಲ್ಲಿ ಹಾಕ್ತೀವಿ ಅಷ್ಟು ಪರಿಣಾಮಕಾರಿ ಇರ್ತದೆ. ಈಗ ಹಾಕಿದ್ದೀವಿ ಅದು ಹೋಗಿ ತಾಕಿದೆ ಅಂತ ಹೇಳೋದು ಕಷ್ಟ, ಆದರೂ ಕೂಡ ಇದು ಒಂದು ಪದ್ಧತಿ ಒಂದು ಕಾಲದಲ್ಲಿ ಯಶಸ್ವಿಯಾಗಿ ಬಳಸಲಾಗಿದೆ. ಹೀಗೆ ಜಂತುಹುಳುಗಳ ಬಳಕೆಯನ್ನು ಕೂಡ ಮಾಡಿಕೊಂಡು ಕೀಟಗಳ ನಿಯಂತ್ರಣವನ್ನು ಮಾಡಬಹುದು. ಇನ್ನು ಕಡೆಯದಾಗಿ ಈ ಸಸ್ಯ ಮೂಲ ಕೀಟನಾಶಕಗಳು ಅಂತ ಹೇಳಿದ್ದಾವೆ, ಇವುಗಳ ಬಳಕೆಯನ್ನು ಮಾಡ್ತಕ್ಕಂಥದ್ದು ಹೇಗೆ? ಇದನ್ನು ಕೂಡ ನಾವು ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ಇದು ಜೀವಿಯಿಂದ ಬಂದಿರೋದು. ಈಗ ಮರಕ್ ಜೀವ ಇದೆ ಅಲ್ವರ, ಮರ ಏನ್ ಬಿಡುತ್ತೆ ಹಣ್ಣು ಬಿಡುತ್ತೆ. ಒಂದು ಬೇವಿನ ಬೀಜ ತಗೊಳ್ಳಿ, ಅದು ಜೀವ ಇರೋಂಥದ್ದು, ಅದು ಬೇವಿನ ಬೀಜವನ್ನ ಉತ್ಪತ್ತಿ ಮಾಡುದು. ಬೇವಿನ ಬೀಜನ ಕುಟ್ಟಿ ರಸ ಮಾಡಿ ಅದು ಸಿಂಪಡಣೆ ಮಾಡ್ತೀವಲ್ಲ, ಅದರಿಂದ ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಅಂದ್ರೆ ಜೈವಿಕ ಮೂಲದಿಂದ ಬಂದಿರೋಂಥದ್ದು, ಯಾವುದೇ ರೀತಿ ಉತ್ಪತ್ತಿ ಮಾಡಿಲ್ಲ ಅಲ್ವರ. ಇದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಲೀಟರ್ ನೀರಿಗೆ 50 ಗ್ರಾಂ ತರ ಒಳ್ಳೆ ಚೆನ್ನಾಗಿ ಗಟ್ಟಿ ಇರೋಂತ ಒಂದು ಬೇವಿನ ಬೀಜ ತಗೊಂಡು ಕುಟ್ಟಿ ಪುಡಿ ಮಾಡಿ ತೆಳುವಾದ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟು ಒಂದು ನೀರಲ್ಲಿ ನೆನಾಕ್ ಬಿಡೋದು. ಮರುದಿನ ತಗೊಂಡು ಅದನ್ನ ಸ್ವಲ್ಪ ಒಂದು ಕಲ್ಮೇಲೆ ಹಾಕೊಂಡು ಉಜ್ಜೋದು. ಅವಾಗ ಏನಾಗುತ್ತೆ ಎಣ್ಣೆ ಅಂಶ ಬಿಟ್ಕೊಳುತ್ತೆ. ಎಣ್ಣೆ ಬಿಟ್ಕೊಂಡ ಮೇಲೆ ಅದನ್ನ ಇನ್ನೊಂದು ತೆಳುವಾಗಿ ಬಟ್ಟೆನಲ್ಲಿ ಯಾವ ನೀರಲ್ಲಿ ನೆನಾಕಿರ್ತಿರಲ್ಲ ಆ ನೀರಿಗೆ ಹಿಂಡ್ಕೋಬೇಕು. ಹಿಂಡ್ಕೊಂಡು ಇದಕ್ಕೆ ಒಂದು ಎಕರೆಗೆ ಅಂತ ಒಂದು 200 ಲೀಟರ್ ಬೇಕು ಅನ್ಕೊಳ್ಳಿ. ಒಂದು 15-20 ಕೆಜಿ ಅಷ್ಟು ಬೇವಿನ ಬೀಜ, ಹೆಚ್ಚಾದಷ್ಟು ಒಳ್ಳೇದು ಆಯ್ತಲ್ಲ. ಆಮೇಲೆ ಏನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಸಾಬೂನು ಹಾಕ್ಬೇಕು. ಸಾಬೂನು ಯಾಕೆ ಅಂತಂದ್ರೆ ಈ ಬೇವಿನ ಬೀಜದಲ್ಲಿ ಜಿಡ್ಡಿದೆ, ಆ ಜಿಡ್ಡು ಎಲೆ ಮೇಲೆ ಅಂಟ್ಕೊಳ್ಳೋದಿಲ್ಲ, ಎಣ್ಣೆ ಅಂಶ ಇದೆ. ಯಾವಾಗ ಸಾಬೂನು ಹಾಕ್ತೀರಿ ಯಾವಾಗ ನೀರಲ್ಲಿ ಮಿಶ್ರ ಆಗುತ್ತೆ, ಯಾವ ಬೆಳೆ ಮೇಲೆ ಸ್ಪ್ರೇಪಾಣೆ ಮಾಡ್ತೀರಿ ಅಲ್ಲಿ ಅಂಟ್ಕೊಳತ್ತೆ. ಅದರಿಂದ ಬೇವಿನ ಬೀಜ ಬಳಸಿ ನಾವು ಅನೇಕ ರೀತಿಯ ಕೀಟಗಳನ್ನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಿದ್ದಾರೆ. ಉದಾಹರಣೆಗೆ ಕೋಸ್ಟಲ್ಲಿ ಬರುವಂತಹ ಹಸುರುಳ, ಇನ್ನು ಕೆಲವು ಈ ಟೊಮೆಟೋದಲ್ಲಿ ರಂಗೋಲಿ ಹುಳು ಅಂತ ಬರ್ತದೆ, ಅದನ್ನು ಕೂಡ ಪರಿಣಾಮಕಾರಿ ನಿಯಂತ್ರಣ ಮಾಡಲಾಗಿದೆ. ಆಮೇಲೆ ಬೇವಿನೆಣ್ಣೆ ಏನಿದೆ ಇದನ್ನು ಕೂಡ ಒಂದು ಲೀಟರ್ ನೀರಿಗೆ 10 ಮಿಲಿ ಬೇವಿನೆಣ್ಣೆ, 1-10 ಗ್ರಾಂ ಸಾಬೂನು ಹಾಕೊಂಡ್ಬಿಟ್ಟು ನಾವು ಮಿಶ್ರ ಮಾಡಿ, ಈಗ ತೆಂಗಿನಲ್ಲಿ ಬಿಳಿ ನೊಣ ಏನು ಬಂದಿದೆಯಲ್ಲ ಮಸಿ ರೋಗ, ಎಲ್ಲ ಹಿಂಪಾಕಿ ಸಿಂಪಡಣೆ ಮಾಡ್ತು ಅಂತಂದರೆ ಆ ಹುಳುಗಳು ಸಂಪೂರ್ಣ ನಾಶ ಆಗ್ತವೆ. ಇವನ್ನ ನಮ್ಮ ಕೃಷಿ ಮಹಾವಿದ್ಯದ ಕಾರ್ಯಕರಿಯ ಒಂದು ಗ್ರಾಮೀಣ ಕೃಷಿ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಹೋದ ವರ್ಷ ಭಾಳ ಚೆನ್ನಾಗಿ ಇದನ್ನು ಪ್ರಾತ್ಯಕ್ಷಿಕ ಮಾಡಿ ರೈತರಿಗೆ ಮನದಟ್ಟು ಮಾಡಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ನಾವು ಕೇವಲ ಬೇವಿನ ಬೀಜ ಅಂತ ನಾವು ಕುತ್ಕೋಬಾರ್ದು, ಬೇವಿನ ಎಣ್ಣೆ ಕುತ್ಕೋಬಾರ್ದು, ಹೊಂಗೆ ಎಣ್ಣೆ ಮತ್ತು ಹಿಪ್ಪೆ ಎಣ್ಣೆ ಇದೆಲ್ಲನೂ ಕೂಡ ನಾವು ರಸವನ್ನು ತೆಗೆದು ಕೂಡ ಮಾಡ್ಬೋದು, ಜೊತೆಗೆ ಈ ಒಂದು ಎಣ್ಣೆನೂ ಕೂಡ ಸಿಂಪಡಣೆ ಮಾಡಿ ಕೀಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಇದಿಷ್ಟು ಕೀಟಗಳ ನಿರ್ವಹಣೆಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಮತ್ತು ಅವುಗಳನ್ನು ಹೇಗೆ ಬಳಕೆಯನ್ನು ಮಾಡಬೇಕು ಮಾಡಬಹುದು ಅನ್ನುವಂತಹ ವಿಚಾರಗಳು. ಅಂತಿಮವಾಗಿ ಈ ಒಂದು ಜೈವಿಕ ಕೀಟನಾಶಕಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದುವರೆಗೂ ಸಾಕಷ್ಟು ವಿಷಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಉದಾಹರಣೆಗೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಪರಭಕ್ಷಕ, ಪರತಂತ್ರ ಕೀಟ. ಹೌದು ನೋಡಿ, ಪ್ರಕೃತಿಯಲ್ಲಿ ಎಷ್ಟು ವಿಧದ ಒಂದು ಸೈನ್ಯ ಇದೆ. ಆದ್ರೆ ಇದು ಬಳಸ್ಕೋಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಅದಕ್ಕೂ ಆಸ್ಪದ ಕೊಡಬೇಕು. ಈಗ ಪ್ರಾರಂಭಿಕ ಹಂತದಲ್ಲಿ ಸಣ್ಣದಾಗಿ ಹುಳುಗಳಿದಾವೆ, ಅವು ಗುಲ್ಗಂಜಿ ಹುಳು ಸಿಕ್ಕಿದೆ ಅದನ್ನ ಉತ್ತೇಜನ ಮಾಡುವಂಥದ್ದು, ಆಮೇಲೆ ಕೆಲವು ಸಲ ಪರತಂತ್ರ ಕೀಟ, ಪರಭಕ್ಷಕ ಕೀಟ ಬಂತಂದ್ರೆ ಪ್ರಾರಂಭಿಕ ಬಿಡುಗಡೆ ಮಾಡೋದು. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಪ್ರಾರಂಭಿಕ ಹಂತದ ಹುಳುಗಳನ್ನ ಒಂದು ಹಂತದಲ್ಲಿ ನಿಯಂತ್ರಣ ಮಾಡಬಹುದು. ಈಗ ಕೊನೆ ಹಂತದಲ್ಲಿ ಹುಳುಗಳು ಜಾಸ್ತಿ ಆದವು, ಅಂತ ಸಂದರ್ಭದಲ್ಲಿ ಮಾತ್ರ ನೀವು ರಾಚನೆಗೆ ಹೋಗ್ಬೇಕು. ಅವಾಗ ಜೊತೆಗೆ ಒಂದು ನೀವು ನಿರ್ಧಾರ ಮಾಡ್ಕೋಬೇಕು, ನಾನು ಯಾವುದೇ ಬೆಳೆ ಬೆಳೆದ್ರೆ ಒಂದು ಹಂತದಲ್ಲಿ ಮಾತ್ರ ನಾನು ಏನೇ ಕಷ್ಟ ಬಂದರೂ ಕೂಡ ಈ ಜೈವಿಕ ಕೀಟನಾಶಕಗಳನ್ನ ಒಂದೊಂದು ಸಾರಿ ಬಳಸೇ ಬಳಸಬೇಕು ಅನ್ನೋದು ಒಂದು ಶಪಥ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ನಮಗೆ ಪ್ರಕೃತಿಯಲ್ಲಿ ಈ ಒಂದು ಸರಪಳಿ ಉಳ್ಕೊಂಡ್ಬಿಡ್ತವೆ. ಇಲ್ಲ ಅಂತಂದ್ರೆ ನಾವು ಬರೀ ಔಷಧಿ ಹೊಡೆದು ಹುಳ ಸತ್ತು ಅಂತಂದ್ರೆ ಸ್ವಾಭಾವಿಕ ಶತ್ರುಗಳು ನಾಶ ಆಯ್ತು ಅಂತಂದ್ರೆ ನೀವು ಮುಂದೆ ರಾಸಾಯನಿಕ ಕೀಟನಾಶಕಗಳನ್ನ ನೀವು ಬೇರೆ ಬೇರೆ ಬದಲಾವಣೆ ಮಾಡ್ಕೊಡಬೇಕು ಹೊರತು ನಿರೋಧಕ ಶಕ್ತಿ ಬೆಳೀತದೆ ಹುಳುಗಳಿಗೆ. ನಿರೋಧಕ ಶಕ್ತಿ ಬೆಳೀತು ಅಂತಂದ್ರೆ ಅವಾಗ ಏನ್ ಮಾಡೋದು ಅಲ್ವರ. ಆದ್ರಿಂದ ದಯವಿಟ್ಟು ರೈತರು ಒಂದಲ್ಲ ಒಂದು ಹಂತದಲ್ಲಿ ಜೈವಿಕ ಕೀಟನಾಶಕಗಳನ್ನು ಬಳಸೋದನ್ನು ನೀವು ಅಭ್ಯಾಸ ಮಾಡಿಕೊಡ್ತು ಅಂತಂದರೆ ಖಂಡಿತವಾಗೂ ನಿಮಗೂ ಒಂದು ಖರ್ಚು ಕಡಿಮೆ ಆಗುತ್ತೆ ಮತ್ತು ಪ್ರಕೃತಿಗೂ ಕೂಡ ಅನುಕೂಲ ಆಗುತ್ತೆ, ಪರಿಸರದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಅನುಕೂಲ ಆಗುತ್ತೆ ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. ಈ ಜೈವಿಕ ಕೀಟನಾಶಕಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರು 944-900-5746. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 944-900-5746. ಒಳ್ಳೆಯದು ಡಾಕ್ಟರ್ ಬಿ ಎಸ್ ಬಸವರಾಜು ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಟಗಳ ನಿರ್ವಹಣೆಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಚನ್ನಕೇಶವ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳು ಈ ಕುರಿತಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜಾನುವಾರುಗಳಲ್ಲಿ ಮುಖ್ಯ ಪ್ರಾಣಿಗಳಾದ ಎಮ್ಮೆ, ದನ, ಕುದುರೆ, ಕುರಿ ಮತ್ತು ಆಡುಗಳಿಗೆ ಕೊಡುವ ಸಸ್ಯಗಳನ್ನು ಸಾಮಾನ್ಯವಾಗಿ ಮೇವಿನ ಬೆಳೆಗಳು ಎಂದು ಕರೆಯಲಾಗುತ್ತೆ. ಈ ಸಾಕು ಪ್ರಾಣಿಗಳನ್ನು ಸ್ವತಂತ್ರವಾಗಿ ಮೇಯಲು ಬಿಡುವುದು ಇಲ್ಲವೇ ಬೆಳೆದ ಅಥವಾ ಬೆಳೆಸಿದ ಮೇವನ್ನು ಕೊಯ್ದು ತಂದು ಅವುಗಳ ಆಹಾರ ಪೂರೈಕೆಯನ್ನು ಮಾಡಲಾಗುತ್ತೆ. ಜಾನುವಾರುಗಳಿಗೆ ಆಹಾರಕ್ಕಾಗಿ ಕೃಷಿ ಉತ್ಪನ್ನಗಳು ಅಂತಂದರೆ ಕ್ರಾಪ್ ರೆಸಿಡ್ಯೂಸ್ ಮತ್ತು ಗುಡ್ಡಗಾಡು, ಕೆರೆ ಅಂಗಳ ಹಾಗೂ ರಸ್ತೆಗಳ ಅಂಚಿನಲ್ಲಿ ಲಭ್ಯವಿರುವ ಮೇವನ್ನು ಅವಲಂಬಿಸಿರುತ್ತವೆ. ಒಂದು ಅಂದಾಜಿನಂತೆ ಒಟ್ಟು ಲಭ್ಯವಿರುವ ಮೇವಿನಲ್ಲಿ ಕೇವಲ 2% ಮಾತ್ರ ಸುಧಾರಿಸಿದ ಹಸಿರು ಹುಲ್ಲಿನಿಂದ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಸಾಕು ಪ್ರಾಣಿಗಳ ಮೇವು ಪೂರೈಕೆಗಾಗಿ ಹಿಂದಿನಿಂದ ಬಂದಿರುವ ಪದ್ಧತಿಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಯನ್ನು ತರುವುದರ ಜೊತೆಗೆ ಮೇವಿನ ಬೆಳೆಗಳೆಂದೇ ಅಭಿವೃದ್ಧಿಪಡಿಸಿರುವ ಹಸಿರು ಮೇವನ್ನು ಬೆಳೆಯುವುದು, ಕೊರತೆಯ ಕಾಲದಲ್ಲಿ ಉಪಯೋಗಿಸಲು ಹೆಚ್ಚುವರಿಯಾಗಿ ಬೆಳೆದ ಮೇವನ್ನು ಶೇಖರಿಸಿ ಇಡುವುದು ಮತ್ತು ಸಾಮಾನ್ಯವಾಗಿ ಉಪಯೋಗಿಸುತ್ತಿರುವ ಕಡಿಮೆ ಪೌಷ್ಟಿಕಾಂಶಗಳಿಂದ ಕೂಡಿದ ಭತ್ತದ ಹುಲ್ಲು, ರಾಗಿ ಹುಲ್ಲು ಹಾಗೂ ಜೋಳದ ಕಡಬಿ ಮುಂತಾದವುಗಳನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿಕೊಡುವುದರಿಂದ ಉತ್ಪಾದನೆಯಲ್ಲಿ ಕುಂಠಿತವಾಗುವುದನ್ನು ತಡೆಯುವುದಲ್ಲದೆ ಮೇವಿನ ಹೆಚ್ಚಳವನ್ನು ಸಹ ಸುಧಾರಿಸಬಹುದು. ಹಿಂದಿನ ವರ್ಷಗಳಲ್ಲಿ ಹಸುಗಳು ಮೇಯಲೆಂದೇ ರೈತರು ತಮ್ಮ ತಮ್ಮ ಹಿಡುವಳಿಯಲ್ಲಿ ಸ್ವಲ್ಪ ಜಾಗವನ್ನು ಮೇವಿನ ಬೆಳೆಗಳಿಗೆ ಕಾಯ್ದಿರಿಸುವುದರ ಜೊತೆಗೆ ಊರೊಟ್ಟಿನದಾಗಿ ಹುಲ್ಲುಗಾವಲುಗಳು ಮತ್ತು ಗೋಮಾಳಗಳನ್ನೂ ಸಹ ಮಾಡಿಕೊಳ್ತಾ ಇದ್ರು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇವುಗಳು ಯಾವುದಕ್ಕೂ ಅವಕಾಶವೇ ಇಲ್ಲದ ಹಾಗಾಗಿದೆ. ಜಾನುವಾರುಗಳ ವೃದ್ಧಿಯಲ್ಲಿ ವಿವಿಧ ಕೊರತೆ ಕಂಡುಬರ್ತಾ ಇದೆ.